ಟ್ರಯಾಂಗ್ಯುಲರ್ ಆಗಿ ಸಿರಿಂಜಲ್ಲಿ ಒಂದು ಇಂಜೆಕ್ಷನ್ ಮಾಡ್ತಕ್ಕಂಥದ್ದು, ಮೇಲ್ಗಡೆ ಟಾಪಿಂದ ಒಂದಡಿ ಬಿಟ್ಟು ಕೆಳಗಡೆಗೆ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಇಡೀ ಕಂದಿಗೆ ಕಂದಿಗೆ ಔಷಧಿ ಇದು ಮಾಡ್ತೀವಿ. ಇದನ್ನು ಯಾವಾಗ ಅಂದ್ರೆ ಕಟಾವ್ ಬರಲಿಕ್ಕೆ ಇನ್ನೂ 2 ತಿಂಗಳಿದೆ ಅನ್ನೋಂಥ ಸಂದರ್ಭದಲ್ಲಿ ಈ ಒಂದು ಔಷಧಿನ ಟ್ರೀಟ್ ಮಾಡೋದ್ರಿಂದ ಈ ಒಂದು ಹುಳುಗಳ ಹಾವಳಿನ ನಾವು ಕಡಿಮೆ ಮಾಡ್ಬೋದು. ಅದು ಬಿಟ್ಟರೆ ಗೊನೆನಲ್ಲಿ ಆ ಹಣ್ಣನ್ನು ತಿಂತಕ್ಕಂಥ ಒಂದು ಹುಳು ಬರುತ್ತೆ. ಸೊ ಆ ಹುಳು ಬರೋ ಜೊತೆಗೆ ಮೇಲ್ಗಡೆ ಕಜ್ಜಿ ಕಜ್ಜಿ ಥರ ಬಂದಂಗಾಗಿ ಮಾರ್ಕೆಟಲ್ಲಿ ರೇಟು ಸಿಗೋಲ್ಲ. ಅವೆರಡಕ್ಕೂ ಒಂದು ಕವಚ್ ಅಂತ ಸಿಗುತ್ತೆ, ಅದು ಫಂಗಿಸೈಡ್ 2 ಗ್ರಾಮ್ ಹಾಕ್ಕೊಂಡು, ಆಮೇಲೆ ಕ್ಲೋರೋಪೈರಿಪಾಸು 20 EC ಅಂತ ಬರುತ್ತೆ, ಸ್ಟ್ರಾಂಗ್ ಇರತಕ್ಕಂಥದ್ದು ಅಲ್ಲ ಅದು. ಸೊ ಅವೆರಡನ್ನೂ ಸ್ಪ್ರೇ ಮಾಡಿದ್ರೆ ಒಂದು ಹುಳುಗಳು ಕಂಟ್ರೋಲ್ ಆಗುತ್ತೆ, ಎರಡನೇದು ಕಜ್ಜಿ ಹೆಂಗೆ ಬರ್ತಕ್ಕಂಥದ್ದು ಕಂಟ್ರೋಲ್ ಆಗುತ್ತೆ. ಜೊತೆಗೆ ಭಾಳೆ ಸ್ಪೆಷಲ್ ನಾವು ಆ ಗೊನೆಗೆ 2 ಸರಿ ಕೊಡೋದ್ರಿಂದ 20 ದಿವಸ ಅಂತರದಲ್ಲಿ 2 ಸರಿ ಸ್ಪ್ರೇ ಮಾಡೋದ್ರಿಂದ ಕಾಯಿಗಳು ದೃಢವಾಗುತ್ತೆ, ಕಲರ್ ಬರುತ್ತೆ, ಬೇಗ ಮೆಚುರಿಟಿ ಬರ್ತಕ್ಕಂಥದ್ದು, ಆಮೇಲೆ ತೂಕ ಚೆನ್ನಾಗಿ ಬರ್ತಕ್ಕಂಥದ್ದು ನಾವು ಅದ್ರಲ್ಲಿ ನೋಡ್ತಾ ಹೋಗ್ತೀವಿ. ಗೊನೆಗೆ ನಾವು ಔಷಧಿಯನ್ನು ಸಿಂಪಡಿಸಿದ್ರೆ ಔಷಧಿಯನ್ನು ನಾವು ಗೊನೆ ಕಿತ್ತು ಮಾರುಕಟ್ಟೆಗೆ ತಗೊಂಡೋಗಿ ಗ್ರಾಹಕರು ಅಥವಾ ಜನಸಾಮಾನ್ಯರು ಅದು ತಿಂದಾಗ ಔಷಧಿಯ ಪರಿಣಾಮ ಇಲ್ಲ ಇಲ್ಲ, ಅದು ಔಷಧಿ ಹೊಡಿಬೇಕು. ರೈತರಿಗೆ ಒಂದು ಮಾಹಿತಿ ಕೊಡ್ತೀವಿ, ಗೊನೆ ಬಂದ ನಂತರ ಹೂ ಬರುತ್ತೆ, ಹೂ ಕಟಾವು ಮಾಡ್ತಾರೆ, ಇನ್ನು ಮುಂದೆ ಚಿಪ್ಪುಗಳು ಬರಲ್ಲ ಅಂದ ತಕ್ಷಣ ಹೂವನ್ನು ಕಟಾವು ಮಾಡ್ತಾರೆ. ಹೂವನ್ನು ಕಟಾವು ಮಾಡಿದ್ಮೇಲೆ ಒಂದು ಸ್ಪ್ರೇ ಕೊಡಿಸ್ತೀವಿ, ಅದಾದ 20 ದಿವಸಕ್ಕೆ ಒಂದು ಸ್ಪ್ರೇ ಕೊಡ್ತೀವಿ.